ಮತ್ತೆ ಆ ಒಂದು ಹಾಕಳ ಸೋಪಾನ ಮಾಡಿವೆ. ಆ ಹಾಕಳದಿಷ್ಟು ಏನ ಹಿಂಡದಾಗ ಆ ದುಡ್ಡು ಇಷ್ಟು ಹಂಗ ಕಲೆ ಇಟ್ಕೊಂಡಿರ್ತೀವಿ, ಅದನ್ನೆಲ್ಲ ಕಲೆ ಇಟ್ಕೊಂಡು ನಾವು ಅದ್ರಲಿಂದ ಜೀವನ ಮಾಡ್ಕೊಂತ ಹೋಗ್ತೀವಿ. ಅಂದ್ರೆ ಈಗ ನಿಮ್ಗೆ ಹೊಲಕ್ಕೆ ಏನೋ ದುಡ್ಡು ಬೇಕಂದ್ರೆ ಏನ್ ಮಾಡ್ತೀರಿ ನೀವು? ಆಕಳದಷ್ಟೇ ದುಡ್ಡು ಅಥವಾ ಬೇರೆ ಏನೋ ಕೆಲಸ ಮಾಡ್ತೀರಿ? ದುಡಿತೀವ್ರಿ. ನೀವು ದುಡ್ಲಿಕ್ಕೆ ನಾವು ಹೋಗ್ತೀವ್ರಿ. ಏನ್ ಕೆಲಸ ಮಾಡ್ತೀರಿ? ಏನಾರ ಆಗ್ಲಿ ಎಲ್ಲ ಗಳೆ ಕೆಲಸ ಹೊಡಿಯೋದು, ಗಳೆ ಅವ್ರದ್ದು ಇನ್ನೊಬ್ರದ್ದು ಗಳೆ. ಕೃಷಿ ಕೂಲಿ ಕಾರ್ಮಿಕರು ನೀವು? ಅಂದ್ರೆ ಹೊಲದ ಕೆಲಸ ಎಲ್ಲ ನೀವು? ಹೊಲದ ಕೆಲಸ ಎಲ್ಲ. ಯಾರದಾದ್ರೆ ಕೆಲಸ ಇದ್ರು ನೀವು ಹೋಗ್ತೀವ್ರಿ. ಎಷ್ಟು ಬರುತ್ತೆ ಕೂಲಿ ಕಡೆ? ಒಳಕ್ ಹೋದ್ರೆ ಒಂದ್ ಗಂಟೆವರೆಗೆ ಮಾಡಿದ್ರೆ 200 ರೂಪಾಯಿ ಕೊಡ್ತಾರ್ರಿ ಅವ್ರು. ಸಾಮಾನ್ ಎಲ್ಲ ನಿಮ್ಮವ? ಹೇ ಇಲ್ರಿ, ಗಳೆವಾಗ್ಲಿ ಎಲ್ಲ ಅವ್ರವ್ರು ಎಲ್ಲ ಅವ್ರು ಎಲ್ಲ ಅವರು. ಏನೇನ್ ಮಾಡ್ತೀರಿ ನೀವು ಕೆಲ್ಸಕ್ಕೆ ಹೋಗ್ತಿರಲ್ಲ? ನಾನು ಗಳೆ ಹೊಡಿತೀನಿ ರೀ, ಆಮೇಲೆ ನೀರ್ ಕಟ್ಟಂದ್ರೆ ನೀರ್ ಕಟ್ತೀನಿ, ಮತ್ತೆ ಅವ್ರ ಜೊತೆಗೆ ಹೋಗಿ ಗೊಬ್ಬರ ಪೊಬ್ಬರ ಉಗ್ಗಂಬಾರಪ್ಪ ನಾವೆಲ್ಲ ಕಲಿಸಿರ್ತೀವಿ. ಅಲ್ಲಿಟ್ಟು ಅಲ್ಲಿಟ್ಟು ನಿಂತ್ಕೊಂಡು ನೀನೆಲ್ಲ ಮಾಡಿಸ್ಕೊಂತಿ ಅಲ್ಲಿ ಅವ್ರು, ಯಾಕಂದ್ರೆ ಬರೇ ಹುಡ್ರಾಕಾರ ನೀನ್ ಯಜಮಾನಾಗಿ. ಅವ್ರು ಮತ್ತೆ ಒಬ್ರಿಗೊಬ್ರು ಪೇಚಾಡ್ತಾರ, ನೀನು ಅವ್ರ ಜೊತೆಗೆ ಹೋಗು ಅಂತ ಅವ್ರು ನಮ್ಮನ್ನ ಕಳಿಸಿರ್ತಾರ್ರಿ. ಮತ್ತೆ ಅವ್ರನ್ನ ಅಲ್ಲಿ ಉಗ್ರಪ್ಪ ಇಲ್ಲಿ ಉಗ್ರಪ್ಪ ನೋಡ್ರಿ ಬಿಡ್ಬಾಡ್ರಿ ವಲಾನ ಅಂತಂದು ಹೇಳಿ ಅದನ್ನೆಲ್ಲ ಉಗ್ಸ್ಕೊಂಡು ಬರ್ತೀವ್ರಿ. ಹೋಗಿ ಸೊ ಹೀಗೆ ದುಡ್ದಿದ್ದ ದುಡ್ಡನ್ನು ಉಳಿತಾಯ ಮಾಡಿ ಇಟ್ಕೊಳ್ತೀರಿ. ಹ್ಞೂ, ಅದನ್ನ ನಿಮ್ ಕೃಷಿಗೆ ಹಾಕೊಳ್ತೀರಿ, ಹೊಲ ಮನೆ ಕೆಲ್ಸಕ್ಕೆ? ಹ್ಞೂ. ಮತ್ತೆ ಈಗ ನೇಗ್ಲಿ ಹೊಡ್ಸೋದು ಆರ್ಗ್ಸೋದು. ನಿಮ್ಮ ಮನೆಯವರು ಸಹಿತ ಕೆಲ್ಸಕ್ಕೆ ಹೋಗ್ತಾರ? ಹ್ಞೂ, ಅವರು ಹೆಣ್ಮಕ್ಳು. ಏನೆಲ್ಲ ಒಂದು 500 ರೂಪಾಯಿ ದುಡಿತೀರಿ ದಿನಕ್ಕೆ? ದಿವ್ಸಕ್ಕೆ 500 ಬರಲ್ರಿ, ಅವ್ರದ್ದು 100 ರೂಪಾಯಿ ಬರ್ತಾರ. ಅವ್ರದ್ದು ಹೆಣ್ಮಕ್ಳಿಗೆ ಕಡಿಮೆ ಕೂಲಿ? ಹೆಣ್ಮಕ್ಳಿಗೆ ಕಡಿಮೆ ರೀ. ಯಾಕಂಗೆ ಅವ್ರು ನಿಮ್ಗಿಂತ ಜಾಸ್ತಿ ಮಾಡ್ತಾರಲ್ವ ಕೆಲಸ? ಅಂದ್ರ ಅವ್ರಿಗೆ ಹೆಣ್ಮಕ್ಳಿಗೆ ಕಡಿಮೆ ರೀ, ನಮಗೆ ಜಾಸ್ತಿ ರೀ. ಯಾಕಂದ್ರೆ ನಾವು ಗಳೆ ಹೊಡಿಯೋದು ಮತ್ತೆ ಹೆಣ್ಮಕ್ಳ ಕೆಲಸ ಅಂದ್ರೆ ಇಂಥವೆಲ್ಲ ದೊಡ್ಡ ಕೆಲಸ ನಾವು ಮಾಡ್ತೀವಿ. ಅವ್ರು ಬರೀ ಕಳೆ ತೆಗಿಯೋದು ಉಪ್ಪು ಹಾಕೋದು ಅಂತ ಅಷ್ಟ ಮಾಡ್ತಾರ್ರಿ ಅವ್ರು. ನಾವು ಬರೀ 100 ರೂಪಾಯಿನ? ಹ್ಞೂ. ಅವ್ರಿಗೆ ಕಷ್ಟ ಅಲ್ವಾ ಇಲ್ಲಿ, ಮತ್ತೆ ಕೂಲಿ ಅಷ್ಟೊಂದು ಕಡಿಮೆ ಇದ್ರೆ ಜೀವನ ಮಾಡೋದು ಹೆಂಗೆ? ಮತ್ತೆ ಅವರು ರೈತರು ಕೊಡದ ಅಷ್ಟು ಕೊಡ್ತಾರ ಅದನ್ನ ಅವ್ರಿಗೆ ಕೂಲಿನ. ಏನೋ ತಗೋಬೈತಪ್ಪ ಇವತ್ತು ಭಾಳ ಅಂದ್ನಪ್ಪ ಅಂದ್ರೆ ಅವ್ರು ಹೆಂಗ್ ಮಾಡ್ತಾರೆ, ನಮ್ಮ ನಮ್ಮ ಹುದಿ ಹಿಡ್ಕೊಂಬಿಡಣ್ರಿ, ನಮ್ಮ ಕಡೆಗೆ ಹಿಡ್ಕೊಂಬಿಡಣ ಅಂತ ಅವರು ಹಿಡ್ಕೊಂಬಿಡ್ತಾರ್ರಿ. ಹಿಡ್ಕೊಂಡು ತೆಗಿಯಕ್ಕೆ ಹಚ್ಚಿಬಿಡ್ತಾರೆ ಅವ್ರು. ಕಳೆವಾಗಲಿ ಒಯ್ಯೋದಾಗಲಿ ಮುರಿಯೋದಾಗಲಿ ಏನಾರ ಅವರು ಮತ್ತೆ ಪ್ಲಾನ್ ಮಾಡಿ. ನೀವು ಇಬ್ರು ಮಕ್ಕಳನ್ನ ಓದಿಸಿದ್ರಿ, ಆಗೆಲ್ಲ ಹೇಗ್ ಮಾಡ್ತಿದ್ರಿ ಜೀವನ? ಹಿಂಗ ದುಡ್ದ ಮಾಡಿದ್ರಿ. ಮಕ್ಕಳ ಹತ್ರ ದುಡ್ಡು ಇಸ್ಕೊಳ್ಳಲ್ಲ ಹೇಗ್? ಇಲ್ರಿ, ಇಸ್ಕಂದಿಲ್ರಿ. ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರಿ? ಹ್ಞೂ. ಎಲ್ಲಿ ಕೊಟ್ರಿ? ಆಕೆ ನಮ್ಮ ಮಾಧುರಿಗೆ ಕೊಟ್ಟಿದ್ದೀವ್ರಿ. ಅಲ್ಲಿಂದ ಅವ್ರ ಆಸನದಾಗ ಅದಾರ ರೀ. ಅವ್ರು ಏನ್ ಮಾಡ್ತಾರ ಅಲ್ಲಿ ಹೋಗಿ? ಅಲ್ಲಿ ಹೋಗಿ ಆಕಿ ಗಂಡ ಕೆಲಸ ಮಾಡ್ತಾನ್ರಿ. ಹಿಂಗ ಹಿಂಗ್ ಕೂಲಿ ಕೆಲಸ ಹೋಗ್ತಾರೆ? ಹೇ ಅಲ್ರಿ. ಏನ್ ಕೆಲಸ ಮಾಡ್ತಾರೆ? ಸರ್ಕಾರಿ ನೌಕರಿನ? ಹ್ಞೂ. ಅಂತ ಈಗ ಮಕ್ಕಳೆಲ್ಲರೂ ಚೆನ್ನಾಗಿದೆ. ಹ್ಞೂ. ಅವ್ರೆಲ್ಲ ಬಗ್ಗೆ ಚಿಂತೆ ಇಲ್ಲ? ಹೇ ಇಲ್ರಿ, ಮಕ್ಕಳ ಬಗ್ಗೆ ಏನು ಚಿಂತೆ ಇಲ್ಲ. ಇಷ್ಟೆಲ್ಲ ಕೂಲಿ ನಾಲಿ ಕೆಲಸ ಮಾಡಿ ಕಷ್ಟದಲ್ಲೆಲ್ಲ ಕೃಷಿ ಮಾಡ್ಕೊಂಡು ಮಕ್ಕಳ ಬಗ್ಗೆ ಚಿಂತೆ ಇಲ್ಲ? ಹೇ ಇಲ್ರಿ, ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಅದೇನಿಲ್ರಿ, ನೀವು ಗಂಡ ಹೆಂಡತಿ ಒಬ್ಬ ಮಗ ಈಗ ಒಟ್ಟಿಗೆ ಸಾಕ್ತಾ ಇದ್ರಿ. ಇವ್ರು ನಾವು 3 ಅದೀವ್ರಿ. ಈಗ ಕೃಷಿ ಬಿಟ್ಟರೆ ಬೇರೆ ಏನೋ ಆದಾಯದ ಮೂಲಗಳಿಲ್ಲ ನಿಮ್ಗೆ? ಇಲ್ರಿ. ಸರ್ಕಾರದಿಂದ ಕೃಷಿಗಾಗಿ ಏನೇನ್ ಸಹಾಯ ತಗೊಂಡಿದ್ರಿ ನೀವು? ಸರ್ಕಾರದಿಂದ ಏನೇನು ತಗೊಂಡಿಲ್ರಿ. ಕೇಂದ್ರ ಸರ್ಕಾರದವರು 2000 ರೂಪಾಯಿ ಆಗಾಗ ಹಾಕೋದು, ಅದು ಆ ತರದ ಇಲ್ರಿ. ಇಲ್ರಿ, ಇನ್ನ ಬಂದಿಲ್ರಿ, ನಮಗೆ ಕೊಟ್ಟೇನಿಲ್ಲ. ನಾವು ಇಷ್ಟ ದಿನ ಹೊಲಗಳು ನಮ್ಮ ಹೆಸರು ಇದ್ದಿಲ್ಲ, ಈಗ ಮೊನ್ನೆ ಮಾಡಿಸಿದೀವ್ರಿ ಹೊಲಗಳು. ಈಗ ಒಂದ 3-4 ತಿಂಗಳು ಆಗೈತೆ ನೋಡ್ರಿ. ಅದು ಅವಾಗ ಅಲ್ಲಿಂದ ನಮ್ಮ ಹೆಸರಿಲ್ಲ, ನಮ್ಗೆ ಪಾಣಿ ಬಂದವ್ರಿ. ಇನ್ಮೇಲೆ ಏನಾರ ಗೌರ್ಮೆಂಟ್ನಾರ ಕೊಟ್ರು ಕೊಡ್ಬೋದು, ಬಿಟ್ರು ಬಿಡ್ಬೋದು. ಈಗ ನಾವು ಅವ್ರನ್ನ ಒತ್ತಾಯ ಮಾಡಿ ಏನಾರ ಕೇಳಕ್ ಹೋದ್ರೆ ಏನೀಗ ಕೊಟ್ಟಿ ಏನಂದ್ರೆ ನಾನೇನು ಹೇಳ್ರಿ? ಅದು ಬೇಡಪ್ಪ. ಯಾಕದು ಏನ ನಿಮ್ಮಂತಾರ ಜೀವನ ಮಾಡೋ ನೀರತಾನ? ಭೂಮಿ ಮಳೆ ಆಶ್ರಿತ. ಹ್ಞೂ. ಸರ್ಕಾರದಿಂದ ಈಗ ಕೆಲವೊಂದು ಸಿರಿಧಾನ್ಯಗಳು ಅಂತ ಬೆಳೆಸಲಿಕ್ಕೆ ಅವಕಾಶಗಳಿದ್ದಾವೆ. ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ನವಣಿ ಬೆಳೆಸೋದಕ್ಕೆ, ರಾಗಿ ಬೆಳೆಸೋದಕ್ಕೆ, ಹರಕು ಬೆಳೆಸೋದಕ್ಕೆ, ಈ ಥರದ ಏನಾದರೂ ನಿಮಗೆ ಸಹಾಯ ತಗೊಂಡಿಲ್ಲ ಅಂತ ಮಾಡಿದ್ರೆ? ಇಲ್ರಿ. ಇಲ್ರಿ. ಇಲ್ರಿ, ಮಾಡಿಲ್ರಿ. ಈಗ ನಿಮ್ಮ ಕೃಷಿಗೆ ಬೇಕಾಗುವಂತಹ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ನಿಮ್ಮಲ್ಲೇ ಸಿಗ್ತದ? ನಿಮ್ಮ ದನಕರುಗಳಿಂದ? ನಮ್ಮ ದನಕರುಗಳಿಂದ ನಾವು ನಮ್ಮ ಹೊಲಗಳಿಗೆ ಹಾಕಿ. ಮತ್ತೆ ನೀವು ಹೊರಗಡೆ ಖರೀದಿ ಮಾಡಾಗತ್ತಿಲ್ಲ? ಇಲ್ರಿ, ಯಾಕಂದ್ರೆ ನಮ್ಮ ಗೊಬ್ಬರ ಆಗೋದಕ್ಕೂ ನಮ್ಮ ಹೊಲ ಇರೋದಕ್ಕೂ ಹಳ್ಳಕ್ಕೂ ಸೂಟ್ ಐತ್ರಿ. ನಾವು ಹೋಗಿ ಇನ್ನೊಬ್ರು ತಗೋಬೇಕು, ಹೊಲ ಉಳಿತೀವಿ ಅನ್ನಂಗಿಲ್ರಿ. ನಮ್ದು ಎಷ್ಟು ವರ್ಷ ಗೊಬ್ಬರ ಆಗತ್ತ ಅಷ್ಟು ಹೋಗಿ ನಮ್ಮ ಹೊಲಕ್ಕೆ ಹಾಕ್ಬಿಟ್ರೆ ಅದು ಫುಲ್ ಆಗಿಬಿಡ್ತೈತ್ರಿ. ಆ ಹೊಲಕ್ಕೆ ಸಾಕಬೇಕನ್ನಂಗೆ ಆಗಿಬಿಡ್ತೈತಿ. ಅದಕ್ಕೆ ಏನ್ರಿ ಅಂದ್ರೆ ನೀರಾವರಿ ಇಲ್ರಿ. ಏನಾರ ಮಾಡ್ಬೇಕು ಅನ್ನೋದು ಆಸೆ ಐತಿ, ಅದಕ್ಕೆ ನೀರಿಲ್ರಿ. ಹಂಗಾದ್ರೆ ಇವನ್ನೆಲ್ಲ ನೋಡ್ಬೇಕು, ಹಂಗೆ ಬೆಳೆಸ್ಬೇಕು ಅನ್ನೋದು ಆಸೆ ಐತಿ. ಒಳ್ಳೇದು ಪಾಂಡಪ್ಪರೇ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಈ ಕೃಷಿ ಕೂಲಿ ಜೀವನದ ಬಗ್ಗೆ ಹೇಳಿದ್ರಿ. ನಿಮ್ಮ ಅಲ್ಪ ತುಂಡು ಭೂಮಿಯಲ್ಲಿ ಇದುವರೆಗೂ ಹೇಗೆ ಕೃಷಿ ಮಾಡ್ಕೊಂಡು ಬರ್ತಾ ಇದ್ರಿ, ಆ ಅನುಭವಗಳನ್ನೆಲ್ಲ ಹಂಚ್ಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಮಿತ್ರರೇ, ಇದುವರೆಗೆ ಮಿಶ್ರ ಬೆಳೆ ಬೇಸಾಯ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಬನ್ನಿಗೋಳ ಗ್ರಾಮದ ಪಾಂಡಪ್ಪ ಗಡಾದವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್.